ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮೊಬೈಲ್ ಸುರಕ್ಷತೆ ಹಾಗೂ ಬಳಸುವಿಕೆ ಈ ಕುರಿತು ಭದ್ರಾವತಿ ತಾಲೂಕು ಹೊಸಮನೆಯ ಆನಂದ್ HV ಅವರೊಡನೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಆನಂದ್ ಅವರಿದ್ದಾರೆ, ಸ್ವ ಉದ್ಯೋಗಿ. ಸಣ್ಣದಾಗಿ ಒಂದು ಮೊಬೈಲ್ ಅಂಗಡಿನ ಇಟ್ಕೊಂಡು ಭದ್ರಾವತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ ಆನಂದ್ ಅವರಿಗೆ, ಯಾಕೆ 108 ಮೊಬೈಲ್ ಅಂಗಡಿಗಳು ಇದಾವೆ, ಅದರ ಮಧ್ಯದಲ್ಲಿ ನೀವು ತೆಗೆದ್ರೆ ವ್ಯಾಪಾರ ಆಗತ್ತಾ, ಹೇಗೆ? ವ್ಯಾಪಾರ ಅಂತಲ್ಲ, ಇದರಲ್ಲಿ ನಮಗೆ ಅನುಭವ, ತರಬೇತಿ ಪಡೆದಿದ್ವ. ಸೊ ನಮ್ ಸ್ವ ಉದ್ಯೋಗ ಮಾಡೋಣ ಅಂತ ಮಾಡ್ತಾ ಇದೀವಿ. ಕೊರೋನಾ ಲಾಕ್ಡೌನ್ ಇಂದ ಬೇರೆ ಉದ್ಯಮದಲ್ಲಿ ಸ್ವ ಉದ್ಯೋಗದಲ್ಲಿ ಯಾವ್ದಾದ್ರು ಲಾಭಾಂಶ ಪಡ್ಲಿಕ್ಕೆ ಆಗ್ಲಿಲ್ಲ, ಇದಕ್ಕೆ ತರಬೇತಿ ಪಡೆದಿದ್ವಲ್ಲ, ಸೊ ಸ್ವ ಉದ್ಯೋಗ ಶುರು ಮಾಡೋಣ ಅಂತ ಮಾಡಿದ್ವಿ. ಎಲ್ಲಿ ತರಬೇತಿ ಪಡೆದಿದ್ರಿ? ಮುಂಚೆ ಕಲ್ತಿರುವಂತರ ಹತ್ರ. ಅಂದ್ರೆ ಯಾರೋ ಒಂದು ಮೊಬೈಲ್ ಅಂಗಡಿನಲ್ಲಿ ಸೇರ್ಕೊಂಡಿದ್ರಿ, ಅವರು ನಿಮಗೆ ಹೇಳ್ಕೊಟ್ರು? ಆ ರೀತಿ ತಿಳ್ಕೊಂಡು ನಾವು ಸ್ವಲ್ಪ ಕಲ್ತಿ ಮಾಡಿದ್ವಿ. ಒಂದು ಹಂತ, ಯಾಕೆ ಎಲ್ಲರೂ ಕೇಳೋ ಪ್ರಶ್ನೆ, ಓದ್ಬಿಟ್ಟು ಒಂದ್ ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೋದಾಗಿತ್ತು, ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಯಾಕೆ ಓದ್ನಲ್ಲಿ ಆಸಕ್ತಿ ಇರ್ಲಿಲ್ವಾ? ವೈಯಕ್ತಿಕ ಕಾರಣಗಳಿಂದ ವಿದ್ಯಾಭ್ಯಾಸ ಮುಂದುವರ್ಸಕ್ ಆಗ್ಲಿಲ್ಲ. ಏನ್ ಓದಿದಿರಿ ತಾವು? BCOM ಇನ್ಕಂಪ್ಲೀಟ್. ಮುಗಿಸ್ಬೋದಾಗಿತ್ತು ಅನ್ಸ ಈಗ ಅನ್ಸತ್ತ? ಈಗ ಅನಿಸ್ತಾ ಇದೆ, ಬಟ್ ಅವಕಾಶ ಇಲ್ಲ ಈಗ. ಇರ್ಲಿ, ದೇವರು ಎಲ್ಲೆಲ್ಲಿ ಇಚ್ಛೆ ಇಟ್ಟಿರ್ತಾನೋ ಅಲ್ಲಲ್ಲಿ ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಮೊಬೈಲ್ ರಿಪೇರಿ ಅಂತ ಹೇಳಿದ್ರಿ, ಅಥವಾ ಸೇಲ್ಸ್ ಅಂತ ಹೇಳ್ತೀರಿ, ಯಾವ್ಯಾವ ಕಾರಣಕ್ಕೆ ಮೊಬೈಲ್ಗಳು ರಿಪೇರಿಗೆ ಬರ್ತವೆ? ಸರ್, ಈಗ ಮೊಬೈಲ್ ಇಂಟರ್ನೆಟ್ ಬಳಕೆ ಜಾಸ್ತಿ ಆಗಿದೆ. ಫ್ರೀ ಡಾಟಾ ಅಂತೇಳಿ ಅಂದ್ರೆ 1 GB 2 GB ಡಾಟಾ ಕೊಡ್ತಾ ಇರೋದ್ರಿಂದ ಜನ ಎನಿ ಟೈಮ್ ನೆಟ್ ಆನ್ ಮಾಡಿರ್ತಾರೆ. ಸೊ ವೈರಸ್ಗಳು ಬರುತ್ತೆ. ನಮ್ಮ ಜನಕ್ಕೆ ಏನಪ್ಪಾ ಅಂದ್ರೆ ಡೈಲಿ ಏನೋ ಒಂದು ಅಪ್ಡೇಟ್, ವೈರಸ್ ಸ್ಕ್ಯಾನ್ ಮಾಡೋದು, ಇದು ಮಾಡೋದು, ಬಟ್ ಏನು ಯೂಸ್ ಮಾಡಬೇಕು ಯೂಸ್ ಮಾಡ್ತಾರೆ. ಸೊ ವೈರಸ್ಗಳು ಬಂದು ಅವು ಸ್ಟಾಕ್, ಈಗ ಒಂದು ಮನೆ ಅಂದ್ರೆ ನಾವು ಕಸ ಜಾಸ್ತಿ ಆಗ್ತಿದ್ದಂಗೆ ಇಲಿ ಹೆಗ್ಗಣ ಹೇಗೆ ಶುರು ಆಗುತ್ತೆ, ವೈರಸ್ಗಳು ಬಂದಾಗಲೂ ಮೊಬೈಲ್ ಪ್ರಾಬ್ಲಮ್ ಕೂಡ ಶುರು ಆಗುತ್ತೆ. ಇದರಲ್ಲಿ ಒಂದ್ ಕೆಲವೊಂದ್ ಕಡೆ ನಿಮ್ಮ ಮೊಬೈಲಿಗೆ ವೈರಸ್ ಇದೆ, ಇಂತ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆ ಆಪ್ ಗಳು ಕ್ಲೀನ್ ಮಾಡುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇರತ್ತೆ. ಈ ನಿಜಕ್ಕೂ ಈ ಆಪ್ ಗಳು ಕ್ಲೀನ್ ಮಾಡೋದೇನಾ, ಅಥವಾ ಅವರು ಒಂದು ಉದ್ದೇಶಕ್ಕೋಸ್ಕರ ಈ ತರ ಮಾಡ್ತಾ ಇರ್ತಾರ? ಕೆಲವೊಂದು ಆಪ್ ಗಳು ರಿಯಾಲಿಟಿ ಇದೆ, ಇನ್ನ ಕೆಲವೊಂದು ಹ್ಯಾಕರ್ಸ್ ಗಳು ಮಾಡೋದದು. ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಪರ್ಸನಲ್ ಮಾಹಿತಿಗಳು, ಈಗ ನೀವು ಆಧಾರ್, ಪಾನ್, ಇನ್ನೊಂದು ಮತ್ತೊಂದು ಫೋಟೋಸ್ ಇಲ್ಲ ಡಾಕ್ಯುಮೆಂಟ್ PDF ಇಟ್ಟಿರ್ತೀರಿ. ಸೊ ಹ್ಯಾಕಿಂಗ್ ಅಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಕ್ಯಾಚ್ ಮಾಡ್ಲಿಕ್ಕೋಸ್ಕರ ಕೊಡ್ತಾರೆ. ಕೆಲವೊಂದು ಮಾತ್ರ ಬಿಲೀವ್ ಮಾಡಬಹುದು, ಇನ್ ಕೆಲವು ಬಿಲೀವ್ ಮಾಡಕ್ಕಾಗಲ್ಲ. ಅದು ಹೆಂಗೆ ಕಂಡು ಹಿಡ್ಕೊಳ್ಳೋದು ಒಳ್ಳೇದು ಅಥವಾ ಕೆಟ್ಟದ್ದು ಅಂತ ಹೇಳಿ? ನಿಮಗೆ ಕಂಪನಿ ಬೇಸ್ಡ್ ಬರುತ್ತೆ, ಇಲ್ಲ ನಿಮಗೆ ಶೋ ನಿಮ್ಮ ಸರ್ವಿಸ್ ಸೆಂಟರ್ ಅಲ್ಲಿ ಕೇಳಿ ವಿಚಾರಿಸಬೇಕು, ಯಾವ ಆಪ್ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳಿ ಕೇಳಿ ತಿಳ್ಕೊಂಡು ಮಾಡ್ಕೊಳ್ಳೋದು ಒಳ್ಳೇದು. ಆನ್ಲೈನ್ ಅಲ್ಲಿ ತೋರಿಸಿದ ಎಲ್ಲ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಬಾರದು. ಹಳ್ಳಿ ಜನ ಗೊತ್ತಾಗಲ್ಲ ಪಾಪ, ಯಾವ್ದೋ ಒಂದ್ ಆಪ್ ಇದೆ ಈ ತರದ್ದಿದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಯಾರೋ ಒಬ್ಬ ಇರ್ತಾನೆ, ಅವನು ಏ ಇದ್ ಮಾಡ್ಕೋ ವೈರಸ್ ಜಾಸ್ತಿ ಆಗಿದೆ ಅಂತಾನೆ, ಇದು ಮಾಡ್ಕೊಂಡ್ಬಿಡ್ತಾರೆ. ನೀವು ಹೇಳದ ಹಾಗೆ ಅದು ಹ್ಯಾಕ್ ಆಯ್ತು ಅಂತ ಇಟ್ಕೊಳ್ರಿ. ಹ್ಯಾಕ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಹ್ಯಾಕ್ ಅಂತಂದ್ರೆ ಏನು? ಹ್ಯಾಕಿಂಗ್ ಅಂದ್ರೆ ಅದೇ ನಿಮ್ಮ ಪರ್ಸನಲ್ ವಿಚಾರಗಳಿರುತ್ತೆ, ಈಗ ಆಧಾರ್, ಪ್ಯಾನ್, ಬ್ಯಾಂಕ್ ಮಾಹಿತಿಗಳು, ಈ ತರ ಮಾಹಿತಿಗಳನ್ನ ಕದ್ದು ನಿಮ್ಮ ಅಕೌಂಟ್ ನಲ್ಲಿರ್ತಕ್ಕಂಥ ಹಣ ಪಡ್ಕೊಳ್ಳಕ್ಕೆ ಈ ಓಟಿಪಿ ಕೇಳ್ತಾರೆ, ವೆರಿಫಿಕೇಶನ್ ಅಂತ ಹೇಳಿ. ನೀವು ಓಟಿಪಿ ಕೊಡೋದು ನಿಮ್ಮ ಬ್ಯಾಂಕಿನ ಓಟಿಪಿ ಆಗಿರುತ್ತೆ, ಅದು ಹ್ಯಾಕಿಂಗ್ ಅಲ್ಲಿ ಅವರು ಆ ರೀತಿ ಮಾಡಿರ್ತಾರೆ. ಬಟ್ ನಿಮಗೆ ಹೇಳೋದೇನಂತ, ನಿಮ್ದು ಮೊಬೈಲ್ ಆಂಟಿವೈರಸ್ ಹಾಕಿದೀವಿ, ಅಪ್ಡೇಟ್ ಮಾಡ್ಕೊಡ್ತಾ ಇದೀವಿ, ಅದಕ್ಕೊಂದು ಓಟಿಪಿ ಹೇಳಿ ಅಂತ ಹೇಳ್ತಾರೆ. ಬಟ್ ಅದು ನಿಮ್ಮ ಅಕೌಂಟಿಗೆ ಸಂಬಂಧಪಟ್ಟು, ಬ್ಯಾಂಕಿನ ಅಕೌಂಟಿಗೆ ಸಂಬಂಧಪಟ್ಟದಾಗಿರುತ್ತೆ, ಆಗ ನಿಮ್ಮ ಖಾತೆಯಿಂದ ಹಣ ಹೋಗುತ್ತೆ. ಇದು ಬಹಳ ಒಳ್ಳೆ ಮಾಹಿತಿ ಆಯ್ತು. ಈಗ ಒಂದು ತರದ ಜನಗಳು ಇರ್ತಾರೆ, ಅವರಿಗೆ ಫೋನ್ ಬಂದ ತಕ್ಷಣನೇ ಅದು ಅನ್ನೋನ್ ನಂಬರ್ ಆದ್ರೆ ಎತ್ತಬಾರ್ದು, ಗೊತ್ತಿಲ್ಲದೆ ಇರೋ ನಂಬರ್ ಗಳಾದ್ರೆ ಅನ್ನೋ ಒಂದು ಪ್ರಜ್ಞೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅಂತ ಜನಗಳಿಗೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಿ? ಅನ್ನೋನ್ ನಂಬರ್ಸ್ ನ ತೆಗೆದಿರೋದು ಬಹಳ ಒಳ್ಳೇದು. ಕೆಲವೊಂದು ಈಗಿನ ಮೊಬೈಲ್ ಅಲ್ಲಿ ಅಪ್ಡೇಟ್ ಆಗಿ ಸ್ಪ್ಯಾಮ್ ಕಾಲ್ ಅಂತ ತೋರಿಸುತ್ತೆ. ಈಗ ಇಂಟರ್ನ್ಯಾಷನಲ್ ಇಂದ ಹ್ಯಾಕರ್ ಹೇಳದ್ನಲ್ಲ ಮುಂಚೆನೆ, ಹ್ಯಾಕರ್ಸ್ ಗಳು ಕಾಲ್ ಮಾಡ್ತಾರೆ, ಫೋನ್ ಪಿಕ್ ಆದ್ರೂ ನಿಮ್ ಇದರಿಂದ ಹ್ಯಾಕಿಂಗ್ ಮಾಡೋದು ಚಾನ್ಸಸ್ ಇರುತ್ತೆ. ಸೊ ಏನಪ್ಪ, ಅನ್ನೋ ನಂಬರ್ಸ್ ನ ಪಿಕ್ ಮಾಡದಿರೋದೇ ಒಳ್ಳೇದು. ಕೆಲವೊಂದು ಮತ್ತೆ ಸ್ಪ್ಯಾಮ್ ಕಾಲ್ ಕಂಪನಿಯಿಂದ ಏನು ಬರುತ್ತೆ ಟೆಲಿಕಾಲಿಂಗ್ಸ್ ಇಂದ, ಅದನ್ನ ಸ್ಪ್ಯಾಮ್ ಕಾಲ್ ಅಂತ ಅನ್ನೋ ನಂಬರ್ ತೋರಿಸುತ್ತೆ. ಸೊ ಅವನ್ನೆಲ್ಲ ರಿಸೀವ್ ಮಾಡದಿರೋದೇ ಒಳ್ಳೇದು. ಅದ್ರ ಜೊತೆ ಟ್ರೂ ಕಾಲರ್ ಅನ್ನೋ ಒಂದ್ ಇದನ್ನ ಹಾಕೊಂಡ್ಬಿಟ್ರೆ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವೇ? ಟ್ರೂ ಕಾಲರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬೆಸ್ಟ್ ಆಪ್, ಬಟ್ ಅದ್ರೇನಂದ್ರೆ ಯಾರು ಮೊದಲು ಅವರ ಹೆಸರು ನೋಂದಣಿ ಮಾಡಿರ್ತಾರೆ ಅದೇ ಬರುತ್ತೆ ಹೆಸರು. ಈಗ ಮೊಬೈಲಿಗೆ ಕರೆನ್ಸಿ ಹಾಕಿಸ್ತಾರೆ, ಹಾಕಿಸ್ಬೇಕಾದ್ರೆ ಯಾವ್ದೋ ಒಂದು ನಂಬರ್ ನ ತಪ್ಪಾಗಿ ಕೊಟ್ಬಿಟ್ಟು ಇನ್ಯಾರ್ದೋ ಮೊಬೈಲಿಗೆ ಹೋಗ್ಬಿಡತ್ತೆ ದುಡ್ಡು. ಅಂತ ಸಂದರ್ಭದಲ್ಲಿ ಆ ಹಣನ ವಾಪಸ್ ತಗೊಳೋದಿಕ್ಕಾಗತ್ತಾ ಹೇಗೆ ಅಂತ? ತಗೊಳ್ಬಹುದು. ಕೆಲವೊಂದು ಪರ್ಟಿಕ್ಯುಲರ್ ಡಿನಾಮಿನೇಷನ್ ಇರುತ್ತೆ ರೀಚಾರ್ಜ್ ಅಲ್ಲಿ, ಆ ರೀಚಾರ್ಜ್ ಇಂದ ಸಿಂಗ್ ಮತ್ತೆ ಹಾಗೆ ಒಂದು ನಂಬರ್ ಮಿಸ್ ಆಗಿ ಈಗ ಆ ಲಾಸ್ಟ್ ನಂಬರ್ 1-2 ಅಂತ ಇರುತ್ತೆ, 2-1 ಆಗಿರುತ್ತೆ. ಅಂತ ನಂಬರ್ ಗಳನ್ನ ರಾಂಗ್ ರೀಚಾರ್ಜ್ ಫಾರ್ಮೆಟ್ ಅಲ್ಲಿ ಹಾಕಿ ರಿವರ್ಸ್ ತೆಗಿಬಹುದು. ಮತ್ತು ಕೆಲವು ಡಿನಾಮಿನೇಷನ್ ಬರುತ್ತೆ, ಕೆಲವು ಡಿನಾಮಿನೇಷನ್ ಬರಲ್ಲ. ಅವನು ಅಷ್ಟರಲ್ಲೇ ನೀವು ತೆಗಿಬಹುದು ಅಂತಂದ್ರೆ ಅಷ್ಟರಲ್ಲೇ ಅವನೊಂದು 3-4 ಕಾಲ್ ಮಾಡ್ಕೊಂಡ್ಬಿಟ್ಟಿದ್ನಪ್ಪ ನನ್ನ ಮೊಬೈಲಿಗೆ ಬಂತು. ಕಂಪನಿ ರೂಲ್ ಅಲ್ಲಿ ಅದು ರಿಟರ್ನ್ ಆಗೋದಿಲ್ಲ, ಅವ್ರ ಯೂಸೇಜ್ ಆಗಿರಬಾರ್ದು. ಯೂಸೇಜ್ ಆಗಿದ್ದಂತ ಪಕ್ಷದಲ್ಲಿ ರಿವರ್ಸ್ ಅಲ್ಲಿ ತೆಗಿಯೋ ಅವಕಾಶ ಇರುತ್ತೆ, ಕೆಲವೊಂದು ಡಿನಾಮಿನೇಷನ್ ಮಾತ್ರ, ಎಲ್ಲಾ ರೀಚಾರ್ಜ್ ಅಲ್ಲೂ ತೆಗಿಯಕ್ ಬರಲ್ಲ. ಆಯ್ತು, ಒಂದು ಹೊಸ ಸೆಟ್ ಮೊಬೈಲ್ ತಗೊಳ್ತಾನೆ, ತಗೋಬೇಕಾದ್ರೆ ಅವನಲ್ಲಿ ಅವನ ಸ್ನೇಹಿತರು ಅವರು ಇವರು 108 ತರದಲ್ಲಿ ಅವನಿಗೆ ಹೇಳಿರ್ತಾರೆ, ಈ ಸೆಟ್ ತಗೋ, ಈ ಸೆಟ್ ತಗೋ, ಈ ಕಂಪ್ನಿ ಚೆನ್ನಾಗಿರುತ್ತೆ, ಆ ಕಂಪ್ನಿ ಚೆನ್ನಾಗಿರುತ್ತೆ ಅಂತ. ಕೆಲವರು ಬೇಡಪ್ಪ ನಮಗೆ ಸಾಧಾರಣ ಹ್ಯಾಂಡ್ ಸೆಟ್ ಇಟ್ಕಂತೀವಿ ಬಟನ್ದು ಅಂತಾನೆ ಹೇಳ್ತಾರೆ. ಯಾವ ಜನಗಳು ಈಗಿನ ಟ್ರೆಂಡ್ ಹೇಗಿದೆ? ಈಗಿನ ಟ್ರೆಂಡ್ ಎಲ್ಲಾದರೂ ಸೆಲ್ಫಿ ಕ್ಯಾಮರಾ, ಇನ್ಬಿಲ್ಟ್ ಎಷ್ಟಿರುತ್ತೆ, ರ್ಯಾಮ್ ಸ್ಪೀಡ್ ಏನಿದೆ, 5G ನೆಟ್ವರ್ಕ್ 4G ನೆಟ್ವರ್ಕ್ ಅಪ್ಡೇಟೆಡೇ ಕೇಳೋದಿಲ್ಲ. ಕೆಲವರು ಮಾಹಿತಿ ಇಲ್ಲದಿರೋ ಸಾಮಾನ್ಯ ಜನ, ಈ ಇಂಟರ್ನೆಟ್ ಬಳಕೆ ಬಗ್ಗೆ ಗೊತ್ತಿಲ್ಲದಿರೋರು ಮಾತ್ರ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ, ಬೇಸಿಕ್ ಹ್ಯಾಂಡ್ಸೆಟ್ ಯೂಸ್ ಮಾಡಿದ್ದಾರೆ. ಇನ್ನು ಉಳಿದಂತವರೆಲ್ಲ ಇವತ್ತೆಲ್ಲ TV ಸಹ ನಿಮಗೆ ಮೊಬೈಲ್ನಲ್ಲೇ ಬರ್ತದೆ, ಆದ್ರಿಂದ ಎಲ್ಲರೂ ಆಂಡ್ರಾಯ್ಡ್ಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಕೆಲವರು ಹೇಳ್ತಾರೆ, ನನ್ನ ಮೊಬೈಲ್ ತಗೊಂಡು 10 ವರ್ಷ ಆಗಿದೆ, ಏನೇನೂ ಆಗಿಲ್ಲ, ಇವತ್ ತಗೊಂಡಂಗಿದೆ ಅಂತಾರೆ. ಇನ್ ಕೆಲವರು ತಗೊಂಡಿರೋ 6-8 ತಿಂಗಳಿಗೆ ಅದನ್ನ ಫುಲ್ ಬರ್ಬಾ ದೆಬ್ಬಿಸ್ಕೊಂಡು ಕೂತಿರ್ತಾರೆ. ಯಾಕೆ ಆ ಮೊಬೈಲ್ ಅನ್ನ ಒಂದ್ ರೀತಿ ಹ್ಯಾಂಡಲ್ ಮಾಡೋದು ಒಂದು ಕಲೆನಾ ಹೇಗೆ? ಖಂಡಿತ ಹೌದು. ಯಾಕೆಂದ್ರೆ ಈಗ ಒಂದು ಮೊಬೈಲ್ ತಗೊಂಡಿರ್ತೀರಿ, ಯೂಸೇಜ್ ಟೈಮ್ ಅಲ್ಲಿ ಮಾತ್ರ ಯೂಸೇಜ್ ಮಾಡಬೇಕು. ಮೊಬೈಲ್ ಇದೆ ಅಂತ ಅದನ್ನೇ ಯೂಸ್ ಮಾಡ್ತಾ ಇರೋದು, ಬೇಕಾಬಿಟ್ಟಿ ಜಾಗರೂಕತೆ ಇಲ್ಲದಂಗೆ ಯೂಸ್ ಮಾಡೋದು, ಯೂಸ್ ಆಗಿದೆ ಬಿಸಾಕೋದು, ಅಲ್ಲಿ ಇಡೋದು, ಇನ್ ಟೈಮ್ ಅಲ್ಲಿ ಚಾರ್ಜ್ ಮಾಡದೇ ಇರೋದು, ಸರ್ವಿಸ್ ಮಾಡಿಸದೇ ಇರೋದು, ಇವೆಲ್ಲ ಮಾಡದಂತ ಟೈಮ್ ಅಲ್ಲಿ ಮೊಬೈಲ್ ಬೇಗ ಹಾಳಾಗುತ್ತೆ. ಇದ್ರ ಮಧ್ಯದಲ್ಲಿ ಸ್ವಯಂಕೃತ ಅಪರಾಧಗಳು ಅಂತ ಹೇಳಿದ್ರೆ, ಸ್ವಯಂಕೃತ ಅಪರಾಧಗಳು ಈಗ ಅಲ್ಲಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ತೀರಾ, ಅಲ್ಲಿ ನೀರಿರೋ ಜಾಗ ಮೊಬೈಲ್ ಬಿಸಾ ಬೀಳುತ್ತೆ, ನೀರಿಗೂ ಬೀಳ್ಬೋದು ಕೆಳಗೂ ಬೀಳ್ಬೋದು. ಆಗ ಮೊಬೈಲ್ ಅಲ್ಲಿರೋ ಸಾಫ್ಟ್ವೇರ್ ಹಾರ್ಡ್ವೇರ್ ಇದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಯ್ತು ಅಂದ್ರೆ ರಿಪೇರ್ ಮಾಡಲೇಬೇಕಾಗುತ್ತೆ. ಒನ್ಸ್ ರಿಪೇರ್ ನೀವು ಹೊರಗಡೆ ಮಾಡಿಸೋದಕ್ಕಿಂತ ಸರ್ವಿಸ್ ಸೆಂಟರ್ ಮಾಡಿಸೋದು ಒಳ್ಳೇದು, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ರಿಪೇರಿ ಕೊಡ್ತೇವೆ, ರಿಪೇರಿ ಆಗತ್ತೆ, ಅದು ಮುಂಚಿನ ಒರಿಜಿನಾಲಿಟಿ ಇರುತ್ತಾ ಅಥವಾ ಹೇಗೆ? ಒರಿಜಿನಾಲಿಟಿನು ಕೆಲವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಕೆಲವೊಂದ್ ಕಡೆ ಹೊರಗಡೆ ಇಂದ ತರಿಸಿ ಮಾಡಿಸ್ಕೊಡ್ತಾರೆ. ಒಂದು, ಅವರ ಮೊಬೈಲ್ ನ ಎಚ್ಚರಿಕೆಯಿಂದ ಬಳಸಬೇಕು. ಎರಡನೇದು, ಸರ್ವಿಸ್ ಸೆಂಟರ್ಗಳಲ್ಲೇ ಅದನ್ನ ಮಾಡಿಸೋದ್ರಿಂದ ಅದರ ಕಾರ್ಯಕ್ಷಮತೆ ಜಾಸ್ತಿ ಆಗತ್ತೆ. ಮೂರನೇದು, ಅದನ್ನ ಅವಶ್ಯಕತೆ ಇಲ್ದಲೆ ಇದ್ದಾಗ್ಲೂ ಅದನ್ನ ಬಳಸೋದಿಕ್ಕೆ ಹೋಗಬೇಡಿ, ಅದನ್ನ ಹೆಚ್ಚಿಗೆ ಯೂಸ್ ಮಾಡಿದಷ್ಟು ಹಾಳಾಗಿ ಹೋಗೇ ಹೋಗತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಒಳ್ಳೇದು ಆನಂದ. ಮನೆಯಲ್ಲಿ ಏನ್ ನಮ್ ಹುಡುಗ ಒಂದ್ ಅಂಗಡಿ ಇಟ್ಕೊಂಡ್ಬಿಟ್ಟ, ನಾವು ಏನೋ ಒಂದು ಕನಸು ಕಟ್ಕೊಂಡಿದ್ವಿ, ಒಳ್ಳೆ ಬಿಕಾಂ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಒಂದ್ ಒಳ್ಳೆ ಕೆಲ್ಸಕ್ ಹೋಗ್ಬೋದಾಗಿತ್ತು ಅಂತ ಅಂತಾರ? ತುಂಬಾ ಸರಿ ಹೇಳಿದ್ದಾರೆ. ಕೆಲವೊಂದು ವೈಯಕ್ತಿಕಗಳನ್ನ ಅವ್ರ ಹತ್ರ ಹಂಚ್ಕೊಳಿಕ್ ಆಗಿರಲ್ಲ, ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ನಾವು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋ ಈಗ ಅನ್ಸುತ್ತೆ ನಮ್ಗು, ನಾವು ವಿದ್ಯಾಭ್ಯಾಸ ಮಾಡಿ ಒಂದ್ ಒಳ್ಳೆ ಉದ್ಯೋಗ ಹೋಗ್ಬೋದಿತ್ತು, ಬಟ್ ಸ್ವ ಉದ್ಯೋಗದಲ್ಲೂ ತೃಪ್ತಿ ಇದೆ. ವೈಯಕ್ತಿಕ ಕಾರಣಗಳು ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳಕ್ ಆಗದಲೇ ಇರೋದು ಅನ್ನೋ ಒಂದು ಮಾತು ಬಂದಾಗ ಹೋಗ್ಲಿ ನಾನ್ ತಪ್ಪು ಮಾಡದೆ ಅನ್ನೋ ಪ್ರಜ್ಞೆ ಅಥವಾ ಫೀಲಿಂಗು ಈ ಹುಟ್ಟಿದ್ದ ಅಥವಾ ಹೇಗೆ ಅಂತ? ಈಗ ಹುಟ್ಟಿದ್ದು ಅಂದ್ರೆ ಅದೇ ಕಾಲೇಜ್ ಲೈಫ್ ಬಿಟ್ಟು ಕೆಲಸ ಹುಡುಕ್ತಾ ಕೆಲಸ ಮಾಡ್ತಾ ಅನುಭವಗಳಾಗುತ್ತೆ. ಒಂದೊಂದು ಈ ಹಣ ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ, ಸಮಾಜದಲ್ಲಿ ಬೆಲೆ ಸಿಗದೆ ಇರೋದು, ಇವೆಲ್ಲ ಆದಾಗ ಆಗ ಅನ್ಸುತ್ತೆ ನಾನು ಓದ್ಬೇಕಿತ್ತು, ಇನ್ನು ಜನ ಒಳ್ಳೆ ಲೈಫ್ ಸಿಗ್ತಿತ್ತು. ನೀವೊಂದು ಒಳ್ಳೆ ಮಾತು ಹೇಳಿದ್ರೆ, ಸಮಾಜದಲ್ಲಿ ಬೆಲೆ ಸಿಗಲ್ಲ ಅಂತ ಹೇಳಿ ಯಾಕೆ ಬೆಲೆ ಕೊಡಲ್ಲ ಜನ? ಇವತ್ತು ಏನಪ್ಪ ಅಂದ್ರೆ ಒಂದು ಎಜುಕೇಶನ್ ಇಲ್ಲ ಮನಿ, ಎರಡೂ ಇರಬೇಕು. ಎರಡೂ ಇಲ್ಲ ಅಂದ್ರೆ ಸ್ವಂತ ನಿಮ್ಮ ಬಂಧು ಬಳಗನೆ ನಿಮ್ಮನ್ನ ತಿರುಗು ನೋಡಲ್ಲ. ಈ ರೀತಿ ಆದಾಗ ಮನಸ್ಸಿಗೆ ನೋವಾಗುತ್ತೆ. ಈ ಒಂದು ಅಂಗಡಿ ಮಾಡಿದಿರಲ್ಲ ನೀವು, ಅಂಗಡಿ ಮಾಡಿದಾಗ ಒಂದು ಹೊಸದಾಗಿ ಡೆಕೋರೇಟ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀರಿ, ಇದಕ್ಕೆಲ್ಲ ಒಟ್ಟು ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ಸರ್? ಇದು ಆಯ್ತು ಒಂದು 3 ಲಕ್ಷದವರೆಗೂ ಆಗಿದೆ. ಹಣಕ್ಕೆ ಏನ್ ಮಾಡಿದ್ರಿ? ಹಣಕ್ಕೆ ಸ್ವಲ್ಪ ಸಂಪಾದನೆ ಮಾಡಿ ಇಟ್ಟಿದ್ದಿತ್ತು, ಇನ್ನ ಸ್ವಲ್ಪ ಕಡಿಮೆ ಆಗಿದ್ರಿಂದ ಮನೇಲಿದ್ದ ಬಂಗಾರನ ಅಡಮಾನ ಮಾಡಿ ಬ್ಯಾಂಕ್ ಪ್ಲೇಜ್ ಮಾಡಿ ಇನ್ವೆಸ್ಟ್ ಮಾಡಿದ್ವಿ. ಸ್ನೇಹಿತರ ಹತ್ರ ಅಥವಾ ಬ್ಯಾಂಕ್ ಲೋನು? ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ದೆ, ಬಟ್ ಡಿಲೇ ಆಗಿದೆ. ಸ್ನೇಹಿತರ ಹತ್ರ ಕೇಳಿ ವಿಶ್ವಾಸ ಕಳ್ಕೋಬಾರ್ದು. ನೀವೇ 4 ಜನ ಕೈ ಎತ್ಕೊಳ್ಳೋ ಹಾಗಿದ್ದೀರಿ. ಆತರ ಆದ್ರೆ ಮುಂದೆ ಮಾಡೋಣ ಸರ್. ಸಾಯ್ ಆಯ್ತು, ಈ ಒಂದ್ ಬಿಸಿನೆಸ್ ಶುರು ಮಾಡಿ ಒಂದು 3-4 ತಿಂಗಳಾಗಿರಬಹುದಾ? ಆಗಿದೆ ಸರ್. ಹೇಗನ್ಸುತ್ತೆ ದಿನದಿಂದ ದಿನಕ್ಕೆ? ದಿನದಿಂದ ಇವತ್ತು ಕಾಂಪಿಟೇಷನ್ ಒಳ್ಳಿರೋದ್ರಿಂದ ಸ್ವಲ್ಪ ಫೈಟ್ ಇರುತ್ತೆ ಮಾರ್ಕೆಟಿಂಗ್ ಅಲ್ಲಿ, ಆಮೇಲೆ ಆನ್ಲೈನ್ ಶಾಪಿಂಗ್ ಎಲ್ಲ ಆಫ್ಲೈನ್ ಎರಡೂ ಇರುತ್ತೆ. ಸೊ ನಮಗ್ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿರುತ್ತೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಒಬ್ಬ ಯಶಸ್ವಿ ಉದ್ಯಮಿ ಅಂತ ಅನ್ನಿಸ್ಕೋಬೇಕಾದ್ರೆ ಅವನಲ್ಲಿ ಯಾವ್ಯಾವ ಗುಣಗಳು ಇರಬೇಕು ಅಂತೀರಿ? ಯಶಸ್ವಿ ಉದ್ಯಮಿ ಆಗ್ಲಿಕ್ಕೆ ನಾನು ಅಷ್ಟು ಅನುಭವ ಕಮ್ಮಿ ಇದೆ, ಆದ್ರೂ ನನಗೆ ತಿಳಿದ ಮಟ್ಟಿಗೆ ಫಸ್ಟ್ ಆಫ್ ಆಲ್ ತಾಳ್ಮೆ ಇರಬೇಕು. ಒಂದು ಉದ್ಯಮ ಮಾಡ್ತಾ ಇದೀವಿ, ಒಬ್ಬ ವ್ಯಾಪಾರ ವಹಿವಾಟು ನಡೆಸ್ತಿದೀವಿ, ಗ್ರಾಹಕರ ಹತ್ರ ನಾವು ಮಾತಾಡ್ತೀವಿ ವ್ಯವಹರಿಸ್ತೀವಿ ಅಂದ್ರೆ ಮೊದಲು ನಮ್ಮಲ್ಲಿ ತಾಳ್ಮೆ ಇರಬೇಕು. ಗ್ರಾಹಕರ ಅವಶ್ಯಕತೆ ಏನಿದೆ ಅಂತ ತಿಳ್ಕೋಬೇಕು, ಅವರಿಗೆ ಯಾವ್ದೇ ಆಗ್ಲಿ ಸರಿಯಾದ ಮಾಹಿತಿ ನೀಡಬೇಕು. ಉತ್ತಮ ರೀತಿಯಲ್ಲಿ ಸೇವೆ ಕೊಟ್ರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ನಮ್ಮ ಲಾಭಾಂಶನೂ ಹೆಚ್ಚುತ್ತೆ, ಯಶಸ್ವಿ ಉದ್ಯಮನೂ ಆಗುತ್ತೆ. ಜೊತೆಗೆ ಕಸ್ಟಮರ್ಸ್ ಜೊತೆಗೆ ಮಾತಾಡೋ ರೀತಿ, ಅದೇ ಹೇಳಿದ್ರೆ ತಾಳ್ಮೆಯಿಂದ ಅವ್ರ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡು ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಪೂರೈಸಬೇಕು. ಆದಷ್ಟು ಅವ್ರದ್ದು ಏನು ಬಡ್ಜೆಟ್ ಇರುತ್ತೆ ಆ ಬಡ್ಜೆಟ್ ಅಲ್ಲಿ ಒಂದು ಒಳ್ಳೆ ಸರ್ವಿಸ್ ಕೊಟ್ರೆ ಕಸ್ಟಮರ್ ಇಂಟ್ರೆಸ್ಟ್ ಅಲ್ಲಿ ಒಪ್ಕೊಂತಾರೆ ನಮ್ಮನ್ನ. ನೀವು ಅಂಗಡಿನಲ್ಲಿ ರಿಪೇರಿ ಕರೆನ್ಸಿ ಹಾಕೋದು ಇದ್ರ ಜೊತೆಗಳಲ್ಲಿ ಬೇರೆ ಬೇರೆ ಕಂಪನಿಯಿಂದ ಹ್ಯಾಂಡ್ಸೆಟ್ ಹೆಡ್ಸೆಟ್ ಇದನ್ನೆಲ್ಲ ಮಾರಾಟ ಮಾಡ್ತೀರಿ. ಇದರಲ್ಲಿ ಒರಿಜಿನಲ್ ಕಂಪನಿಗಳಿಗೂ ಮತ್ತೆ ಡೂಪ್ಲಿಕೇಟ್ ಮಾಡುವಂತ ಕಂಪನಿಗಳಿಗೂ ವ್ಯತ್ಯಾಸಗಳಿದ್ದಾಗ ಹೇಗೆ ನೀವು ಕಂಡುಹಿಡಿತೀರಿ? ಕಂಡುಹಿಡಿಯೋದು ಕಷ್ಟ ಇದೆ. ಇವತ್ತು ನಾನಾ ಕಂಪನಿಗಳಾಗಿರೋದ್ರಿಂದ ಬಹಳ ಕಷ್ಟ ಇದೆ. ಒರಿಜಿನಾಲಿಟಿ, ಒಬ್ಬ ಮೇನ್ ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ, ಪ್ರತಿಯೊಂದು ಕಂಪನಿ ಬ್ರ್ಯಾಂಡಿಗೆ ಡಿಸ್ಟ್ರಿಬ್ಯೂಟರ್ ಇರುತ್ತೆ. ಆ ಡಿಸ್ಟ್ರಿಬ್ಯೂಟರ್ ಇಂದ ಪರ್ಚೇಸ್ ಮಾಡಿದ್ರೆ ವಿತ್ ಬಿಲ್ಲು ವಾರಂಟಿ ಎಲ್ಲ ಇರುತ್ತೆ, ವಾರಂಟಿ ಇರುವಂತ ಅದನ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ನನಗೆ ಮುಖ್ಯವಾಗಿ ಬೇಕಾಗಿದ್ದು ಅಂತ ಹೇಳಿದ್ರೆ, ಒಂದು ಹ್ಯಾಕರ್ಗಳು ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ತೀರಿ, ಪೇಪರ್ ಅಲ್ಲಿ ಪ್ರತಿನಿತ್ಯ ಬರುತ್ತೆ, ಯಾರೋ ಒಬ್ರು ಕಾಲ್ ಮಾಡ್ತಾರೆ ಮೊಬೈಲಿಗೆ, ನಾವು ಬ್ಯಾಂಕ್ನೋರು ಅಂತ ಹೇಳ್ತಾರೆ, ಅಥವಾ ಯಾವ್ದೋ ಒಂದು ಕಂಪ್ನಿಯಿಂದ ಫೋನ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ, ಹೇಳ್ಬಿಟ್ಟು ನಿಮ್ದು ಮೆಸೇಜ್ ಬರುತ್ತೆ, ಒಂದು OTP ಹೇಳಿ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ಗೊತ್ತಾಗಲ್ಲ ಅದು, OTP ಹಂಚ್ಕೊಂಡ್ಬಿಡ್ತಾರೆ, ಹಂಚ್ಕೊಂಡಾದ್ಮೇಲೆ ದುಡ್ಡನ್ನು ಕಳ್ಕೊಳ್ಳುವಂತಹ ಸಾಕಷ್ಟು ಉದಾಹರಣೆಗಳು ನಾವು ನೋಡ್ತಾ ಇರ್ತೇವೆ. ಇಂತಹ ಒಂದು ದಿನಮಾನದಲ್ಲಿ ಅಂದ್ರೆ ತಂತ್ರಜ್ಞಾನ ಬೆಳೀತಾ ಇರಬೇಕಾದ್ರೆ ಜನಗಳು ಒಂದ್ ರೀತಿ ಹೊಸ ತಂತ್ರಜ್ಞಾನದ ಜೊತೆಗೆ ಎಚ್ಚೆತ್ಕೊಳ್ಳೋ ಅಂತ ಕೆಲಸಗಳನ್ನು ಮಾಡಬೇಕು. ಅವಾಗ ಮಾತ್ರ ಅವರು ಒಂದು ತಾಂತ್ರಿಕವಾಗಿ ಉನ್ನತಿ ಹೊಂದೋದಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಕೊನೆಯದಾಗ ಒಂದ್ ಪ್ರಶ್ನೆ, ಈ ಮೊಬೈಲ್ ಅಲ್ಲಿ ಏನೋ ಒಂದ್ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಇಟ್ಕೊಳ್ಳಿ, ಅವನು YouTube ಓಪನ್ ಮಾಡ್ತಾನೆ, ಆ ಪ್ರಾಬ್ಲಮ್ ಹಾಕಿ ಹಿಂಗಿಂಗ್ ಮಾಡು ಹಿಂಗಿಂಗ್ ಮಾಡು ಅಂತ ಅದ್ರಲ್ಲಿ ಹೇಳಿರ್ತಾರೆ, ಇವೆಲ್ಲ ಸತ್ಯವ ಅಥವಾ ಸುಮ್ನೆ ಅವರ ಒಂದು ಖಯಾಲಿಗೆ ಮಾಡುವಂತ ಕೆಲಸಗಳ? ಕೆಲವೊಂದು ಸತ್ಯ ಮಾಹಿತಿ ಇರುತ್ತೆ. ನುರಿತ ತಜ್ಞರು ಮಾಡಿರೋಂತ ವಿಡಿಯೋಗಳಾಗ್ಲಿ ಇಲ್ಲ ಒಂದು ಟ್ರೈನ್ ಅಪ್ ಇಂದಾಗ್ಲಿ ನೋಡಿ ಕಲ್ತಿ ಮಾಡ್ಕೊಂಡ್ರೆ ಕೆಲವೊಂದು ಸಮಸ್ಯೆ ಬಗೆಹರಿದೆ. ಕೆಲವೊಂದು ಸಮಸ್ಯೆಗಳು ಆಂತರಿಕ ಸಮಸ್ಯೆಗಳು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಪೀಕರ್ ಕೇಳ್ತಾ ಇರಲ್ಲ ಅಂತ ನೀವ್ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡಕ್ ಹೋಗ್ತೀರಿ, ಬಟ್ ಅದು ನೀವು ಹಾಕ್ಲಿಕ್ಕೆ ಹೋದಾಗ ನಿಮ್ಗೆ ಅದು ಅಭ್ಯಾಸ ಇಲ್ಲದ್ರಿಂದ ಇನ್ನೊಂದು ಡ್ಯಾಮೇಜ್ ಆಗ್ಬೋದು, ಮತ್ತೊಂದು ಸಮಸ್ಯೆ ಹುಟ್ಟಬಹುದು. ಸೊ ನೀವು ಯಾರು ನುರಿತ ತಜ್ಞರಿರ್ತಾರೆ, ಸರ್ವಿಸ್ ಮಾಡೋದು ಕಲ್ತಿರ್ತಾರೆ, ನಿಮ್ಗೆ ಎಲ್ಲಿ ಬಿಲಿವ್ನೆಸ್ ಇರುತ್ತೆ ಅಲ್ಲಿ ಹೋಗಿ ಕೊಟ್ಟು ಮಾಡಿಸ್ಕೊಳ್ಳೋದು ಉತ್ತಮ. ಒಳ್ಳೇದು ಆನಂದ್, ನಮಸ್ತೆ. ಧನ್ಯವಾದಗಳು ಸರ್. ಇದುವರೆಗೆ ಮೊಬೈಲ್ ಸುರಕ್ಷತೆ ಹಾಗೂ ಬಳಸುವಿಕೆ ಈ ಕುರಿತು ಭದ್ರಾವತಿ ತಾಲೂಕು ಹೊಸಮನೆಯ ಆನಂದ್ HV ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು MA ಸುದರ್ಶನ. ಈಗ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಲ್ಲದೇವರಪುರದ ಓಬಳಮ್ಮ ಮತ್ತು ಸಂಗಡಿಗರಿಂದ ನೀರು ತುಂಬುವ ಪದಗಳು.